ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನನ್ಗೀಗ ಒಂದೂವರೆ ತಿಂಗಳಾಯ್ತು, ಯಾವ ಡಾಕ್ಟರ್ ಹತ್ರ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಸುದ್ದಿ ಕಣೆ, ಮನೆ ಹತ್ರ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಲೇ ಹೋಗೋ. ಗರ್ಭಿಣಿಯಾದಾಗಿನಿಂದ ಮಗು ಹುಟ್ಟಿ ಹದಿಹರಿಯಕ್ ಬರೋವರೆಗೂ ಎಲ್ಲಾ ರೀತಿಯ ಆರೋಗ್ಯ ಸೇವೆಗಳು ಉಚಿತವಾಗಿರುತ್ತೆ. ಹೌದಮ್ಮ, ಇವತ್ತೇ ಹೋಗ್ತೀನಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ನಿಮ್ಮ ಮನೆ ಹತ್ತಿರ ಇರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿ ಸಿಗುವ ಉಚಿತ ಆರೋಗ್ಯ ಸೇವೆಗಳ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಂದ್ರೆ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರುತ್ತದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿ. ತಜ್ಞವಾಣಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೀತಾ ಇರುವಂತಹ ರೈತ ಬಂಧುವರು ಗಮನಿಸಬೇಕು, ಈ ಎರಡು ಬೆಳೆಗಳಲ್ಲಿ ಸಾಕಷ್ಟು ಕೀಟಗಳು ಬಾಧೆ ಕೊಟ್ಟು ನುಕ್ಸಾನ್ ಮಾಡುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಈ ಕೀಟಗಳ ನಿರ್ವಹಣೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಕೆಲವು ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ವಿಚಾರಗಳನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಬೀದರ್ ತೋಟಗಾರಿಕಾ ಮಹಾವಿದ್ಯಾಲಯದೊಳಗ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಎಂ ರಾಜ್ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರೇ. ನಮಸ್ಕಾರ ಸರ್. ನಾವು ಮುಖ್ಯವಾಗಿ ಟೊಮೆಟೊ ಬೆಳೆಯಲ್ಲಿ ಬರುವ ಕೀಟಗಳನ್ನೆಂದ್ರೆ ಕಾಯಿಕೊರಕ ಒಂದನೇದು, ಎರಡನೇದಾಗಿ ಎಲೆ ಸುರಂಗ ಕೀಟ, ಮೂರನೇದಾಗಿ ಜಿಗಿ ಹುಳು, ನಾಲ್ಕನೇದಾಗಿ ಬಿಳಿ ನೊಣ. ಇವೆಲ್ಲ ನಾವು ನೋಡಿದಾಗ ಇವೆಲ್ಲ ಚಿಕ್ಕದಾಗಿರುವಂತಹ ಹುಳುಗಳಿವೆ. ಯಾಕಂದ್ರೆ ನಾವು ಈ ಪ್ಲಾಂಟ್ ನೋಡಿದಾಗ ಅವು ಸಾಫ್ಟ್ ಆಗಿರ್ತವೆ, ಹಂಗಾಗಿ ಇವು ಚಿಕ್ಕದಾಗಿರುವಂತಹ ಹುಳುಗಳೇ ನಾನು ನೋಡಬಹುದು ಇಲ್ಲಿ. ಇವು ರಸ ಇರುವ ಕೀಟಗಳಂತೆ ನೋಡಬಹುದು ಈ ಬೆಳೆಯಲ್ಲಿ. ಯಾಕಂದ್ರೆ ಗಿಡ ಅದು ಬಹಳ ಸಾಫ್ಟ್ ಆಗಿರ್ತದ, ಹಂಗಾಗಿ ಇವು ರಸ ಇರು ಕೀಟಗಳು ಒಂದು ಎರಡು ಬರೋದಿಲ್ಲ, ಅವು ಬಂದ್ರೆ ಅವು ಒಮ್ಮೆ ಸಾವಿರಾರು ಗಟ್ಟಲೆ ಇರ್ತಾವ. ಸೊ ಹಂಗಾಗಿ ಮೊದಲನೇದಾಗಿ ಪ್ರಮುಖವಾಗಿ ಕೀಟ ಹೇಳಬೇಕಂದ್ರೆ ಕಾಯಿ ಕೊರಕ ಕೀಟ. ಇದು ಏನಾಗಿರ್ತದೆ ಅಂದ್ರೆ ಇದು ಬಹುಭಕ್ಷಕ ಕೀಟ, ಮಧ್ಯಮ ಗಾತ್ರ ಪತಂಗ ಜಾತಿಗೆ ಸೇರಿರುವಂತದ್ದು. ಕೀಟದ ಮರಿಹುಳುಗಳು ಎಳೆ ಎಲೆಗಳ ಮೇಲೆ ಬಾಧಿಸುವಂತದ್ದು. ನಂತರ ಬೆಳೆದ ಕೀಟಗಳು ಕಾಯಿಗಳನ್ನು ಕೊರೆದು ತಿಂತಾವ. ಇವು ಮೊದಲಾಗಿ ಏನಾಗ್ತಾವ, ಎಳೆ ಎಲೆಗಳ ಮೇಲೆ ತಿಂದು ನಂತರ ಈ ಕೀಟಗಳು ಬೆಳೆದಾದ ನಂತರ ಕಾಯಿ ಮೇಲೆ ತಿನ್ನುವಂತ ನಾವು ನೋಡಬಹುದು. ಇಲ್ಲಿ ಪ್ರಮುಖವಾಗಿ ನಿರ್ವಹಣೆ ಕ್ರಮಗಳು ಏನಂದ್ರೆ, ಮೊದಲನೇದಾಗಿ ಮೋಹಕ ಬಲೆಗಳನ್ನು ಉಪಯೋಗಿಸಿ ನಾವು ಕೀಟ ಸಮೀಕ್ಷೆ ಮಾಡಬೇಕು. ಅಲ್ಲಿ ಕೀಟಗಳು ಅದಾವ ಇಲ್ಲ ಅಂತಂತ ನಾವು ನೋಡ್ಬೇಕು. ಅವು ಒಂದು ಗಿಡಕ್ಕೆ 4 ಅಥವಾ 5 ಆಗಿದ್ದಾಗ ನಾವು ನಿರ್ವಹಣೆ ಕ್ರಮಗಳನ್ನು ತಗೋಬೇಕು. 1 ಅಥವಾ ಹಿಂಗೆ ಏನಾದ್ರ ಇದ್ದಾಗ ಅವಾಗ ನಾವು ಏನು ನಿರ್ವಹಣೆ ತಗೊಳ್ಳಿಲ್ಲ ಅಂದ್ರು ನಡೆಯುತ್ತೆ. ಅದಕ್ಕಾಗಿ ನಾವು 5%ರಷ್ಟು ಬೇವಿನ ಬೀಜದ ಕಷಾಯವನ್ನು ಸಿಂಪಡಿಸಬೇಕು. ಇದು ಒಂಥರ ಸೇಫರ್ ಸೈಡ್ ಇರುವಂತದ್ದು, ನಾವು ಕೀಟನಾಶಕ ಅಂತ ಹೇಳ್ಬಹುದು. ಸೊ ಅದು ಬಿಟ್ಟು HNPV ಅಂತ 250 ml ಅಥವಾ ಕ್ಲೋರೋಫೆರಿಫಾಸ್ 20 EC 2 ml ಪ್ರತಿ ಲೀಟರ್ ನೀರಿಗೆ ಬೆಳೆಸಿ ಸಿಂಪಡಿಸಬಹುದು. ಮತ್ತೆ ಇನ್ನೊಂದು ಮಹತ್ವದ ಕೀಟ ಅಂದ್ರೆ ಎಲೆ ಸುರಂಗ ಕೀಟ. ಇದು ಮರಿಹುಳಗಳು ಎಲೆಯ ಪದರಗಳ ಒಳ ಸೇರಿ ಹಸಿರು ಪದಾರ್ಥಗಳನ್ನು ಕೊರೆದು ತಿನ್ನುತ್ತದೆ. ಇದು ಇಂತಹ ಎಲೆಗಳ ಮೇಲೆ ನಾವು ಹಾವಿನ ಬಿಳಿ ಮಚ್ಚೆಗಳನ್ನು ನಾವು ಕಾಣಬಹುದು. ಇವನ್ನ ನೋಡ್ಬಿಟ್ಟು ನಾವು ಈ ತರ ಇದು ಕೀಟ ಬಂದು ನಮ್ಗೆ ಬಾಧೆ ಮಾಡ್ತಾ ಇದೆ ಅಂತ ನಾವು ಅದನ್ನ ನೋಡ್ಬಿಟ್ಟು ನಾವು ನಿರ್ವಹಣೆ ಮಾಡಬೇಕು. 10 ಕ್ರಮ ಅದರಲ್ಲಿ 1.7 ml ಡೈಮಿಥೇಟ್ 30 EC ಅಥವಾ ಅದು ಇಲ್ಲ ಅಂದ್ರೆ 0.5 ml ಫಾಸ್ಫಮಿಡನ್ 85 WS ಅಥವಾ ಅದು ಇಲ್ಲ ಅಂದ್ರೆ 1 ml ಆಕ್ಸಿಡಾಮೆಟನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿಗೆ ಬೆಲೆ ಸಿಂಪಡಿಸಬೇಕು. ಅಂದ್ರೆ ಇವೆಲ್ಲ ಅಲ್ಲ, ಯಾವ್ದಾದ್ರು ಒಂದು ಮೂರ್ನಾಲ್ಕದಾಗ ಯಾವ್ದಾದ್ರು ಮಾರ್ಕೆಟ್ ಅಲ್ಲಿ ಯಾವ್ದು ಸಿಕ್ಕರ ಅದು ಒಂದು ನಾವು ಮಾಡಬಹುದು. ಇದೊಂದು ಮಾಡಿ ಒಂದು 15 ದಿವಸ ಆದ ನಂತರ ಕೀಟ ಹತೋಟಿಗೆ ಬರಲಿಲ್ಲ ಅಂದ್ರೆ ಬೇರೆ ಅದನ್ನೇ ರಿಪೀಟ್ ಮಾಡಬಾರ್ದು, ಪುನಃ ನಾವು ಸ್ಪ್ರೇ ಮಾಡಬಾರ್ದು. ಅದು ಈ ಮೂರ್ನಾಲ್ಕರಲ್ಲಿ ಯಾವ್ದು ಹೇಳಿದೀನಿ ಅದನ್ನ ಬೇರೆ ತಗೊಂಡು ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಸೊ ಮೂರನೇದಾಗಿ ಜಿಗಿಹುಳು. ಜಿಗಿಹುಳು ಅಂದ್ರೆ ಇದು ಅಪ್ಸರೆ ಮತ್ತು ಪ್ರಾಯ ಜಿಗಿಹುಳುಗಳು ಎಲೆ ಕೆಳ ಭಾಗದಿಂದ ರಸ ಇರುವಂತವು. ಇಂತಹ ಎಲೆಗಳು ಹಳದಿಯಾಗಿ ಕೆಳಮುಖವಾಗಿ ಮುರುಟಾಗುತ್ತವೆ. ಇವನ್ ನಾವು ಹತೋಟಿ ಹೇಗ್ ಮಾಡ್ಬೇಕಂದ್ರೆ 1.7 ಮಿಲಿಲೀಟರ್ ಡೈಮುಥಿಯೇಟ್ 30 EC ಅಥವಾ 0.5 ಮಿಲಿಲೀಟರ್ ಫಾಸ್ಫಾಮಿಡನ್ 95 WSC ಅಥವಾ 1 ಮಿಲಿಲೀಟರ್ ಆಕ್ಸಿಡಾಮೆಟಾನ್ ಮಿಥೈಲ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇದನ್ನು ಹಾಗೆ ಮೊದಲು ಕಂಟ್ರೋಲ್ ಆಗಿಲ್ಲ, 15 ದಿವಸ ಆದ ನಂತರ ಆ ಕೀಟದ ಬಾಧೆ ಹತೋಟಿಗೆ ಬರಲಾರದ ಸಮಯದಲ್ಲಿ ಅದನ್ನು ಬೇರೆ ಈ ಮೂರ್ನಾಲ್ಕು ನಾನು ಹೇಳಿರುವಂತಹ ಕೀಟನಾಶಕದಲ್ಲಿ ಬದಲಾಯಿಸಿ ನಾವು ಸ್ಪ್ರೇ ಮಾಡಬೇಕಾಗ್ತದೆ. ನಾಲ್ಕನೇದು ಇಂಪಾರ್ಟೆಂಟ್ ಹುಳ ಅಂದ್ರೆ ಬಿಳಿ ನೊಣ. ಪ್ರೌಢ ಕೀಟಗಳು ಬಿಳಿ ಬಣ್ಣದ ರೆಕ್ಕೆಗಳನ್ನು ಹೊಂದಿರ್ತವ, ಸಣ್ಣ ಪತಂಗ ಹಾಗೆ ಕಾಣ್ತಾವ ನೋಡಕ್ಕೆ, ಮತ್ತೆ ತತ್ತಿಗಳು ತಿಳಿ ಹೊಂದಿರ್ತವೆ. ಮರಿಹುಳುಗಳು ಗೋಲಾಕಾರವಾಗಿದ್ದು ಹಸಿರು ಬಣ್ಣದಾಗಿರ್ತವೆ. ತತ್ತಿಂದ ಹೊರಬಂದು ಮರಿಹುಳುಗಳು ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಬಹುತೇಕ ವೇಳೆ ನಾವು ಎಲೆ ಕೆಳಭಾಗವು ಎಳೆದಾಗಿರ್ತದೆ, ಹಾಗಾಗಿ ಈ ಎಲ್ಲಾ ಹುಳುಗಳು ಎಲೆಗಳ ಕೆಳಭಾಗದಲ್ಲಿ ಇರ್ತವೆ, ಈ ಇದು ಬಾಧೆಯನ್ನು ಮಾಡುತ್ತವೆ. ಬಾಧಿತ ಎಲೆಗಳು ಹಳದಿಯಾಗಿ ಮುರುಟುಕೊಳ್ಳುತ್ತೆ, ಕೆಳಭಾಗದ ಎಲೆಗಳ ಮೇಲೆ ಜಿಗಿನು ಬಿದ್ದಿರುತ್ತದೆ. ಸೊ ಇದನ್ನ ನಾವು ನಿರ್ವಹಣೆ ಹೇಗ್ ಮಾಡಬೇಕಂದ್ರೆ, ನಾವು 5-10 ನೊಣಗಳು ಪ್ರತಿ ಎಲೆಗೆ ಕಂಡಲ್ಲಿ ಅವಾಗ ನಾವು ಟ್ರೈಜೋಫಾಸ್ 40 EC 2.5 ಮಿಲಿಲೀಟರ್ ಅಥವಾ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊ ಇದು ಬಿಳಿ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಿತವಾಗಿರುವುದರಿಂದ ಹಳದಿ ಬಣ್ಣದ ಅಂಟು ಬೆಳೆಗಳನ್ನು ಇಲ್ಲಿ ನಾವು ಇಡುವುದರಿಂದ ಅದು ನಾವು ಹುಳುಗಳನ್ನು ಹತ್ತೊಟ್ಟಿಗೆ ತರಬಹುದು. ಡಾಕ್ಟರ್, ಇಲ್ಲಿ ತನಕ ಟೊಮ್ಯಾಟೊ ಬೆಳೆ ಒಳಗೆ ಬರುವಂತಹ ಪ್ರಮುಖ ಕೀಟಗಳ ಬಗ್ಗೆ ಹೇಳಿದ್ರಿ, ನಿರ್ವಹಣೆ ಬಗ್ಗೆ ಹೇಳಿದ್ರಿ, ಇನ್ನ ಮೆಣಸಿನಕಾಯಿ ಒಳಗೆ ಯಾವ ಕೀಟಗಳು ಬರ್ತಾವ, ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಸರ್, ಇಲ್ಲಿ ನಮ್ಮ ಮೆಣಸಿನಕಾಯಿಲಿ ಬರುವಂತಹ ಪ್ರಮುಖ ಕೀಟಗಳು ಏನಂದ್ರೆ ಕಾಯಿಕೊರಕ ಹುಳನು ಬರ್ತದೆ. 4 ಹುಳಗಳು ಬರ್ತಾವ್ರಿ ಇಲ್ಲಿ. ಕಾಯಿಕೊರಕ ಹುಳ ಅಂತ ಒಂದು ಕೆಂಪು ನುಸಿ, ಒಂದು 2ನೇದು. 3ನೇದು ರಸ ಇರುವ ಥ್ರಿಪ್ಸ್ ನುಸಿ. 4ನೇದು ಅಂದ್ರೆ ಬಿಳಿ ನೊಣ ಇವು. ಸೊ ಮೊದಲನೇದಾಗಿ ಕಾಯಿ ಕೊರೆಯುವ ಹುಳು ಅಂದ್ರೆ ಇದು ಮರಿ ಹುಳುಗಳು. ಕಾಯಿನೂ ಹೆಚ್ಚಾಗಿ ತೊಟ್ಟಿನ ಕೆಳಭಾಗದಲ್ಲಿ ಕೊರೆದು ಹುಳ ಸೇರಿ ತಿನ್ನುತ್ತವೆ. ಅಂತ ಹುಳುಗಳು ಬಿಳಿ ಬಣ್ಣಕ್ಕೆ ತಿರುಗಿ ನಂತರ ಕೊಳೆತು ಹೋಗ್ತಾವ. ಇವಾಗ ನಾವು ನಿರ್ವಹಣೆ ಹೇಗ್ ಮಾಡ್ಬೇಕಂದ್ರೆ, ಹತ್ತೊಟ್ಟಿಗೆ ರಾಸಾಯನಿಕ ಬದಲಾಗಿ ನಾವು 5% ಬೇವಿನ ಬೀಜದ ಕಷಾಯವನ್ನು 7 ಹಾಗೂ 11ನೇ ವಾರಗಳ ನಂತರ ಸಿಂಪಡಣೆ ಮಾಡಬೇಕು. ಸೊ 2ನೇದಾಗಿ ಕೆಂಪು ನುಸಿ, ಇದಕ್ಕೆ ನಾವು ಮೈಂಟ್ಸ್ ಅಂತೂ ಕರಿತೀವಿ. ಕೆಂಪು ಜೇಡ ನುಸಿಗಳು ಎಲೆಯ ಕೆಳಭಾಗದಲ್ಲಿ ಗುಂಪಿನಲ್ಲಿದ್ದು ರಸವನ್ನು ಹೀರುತ್ತವೆ. ಇಂತಹ ಎಲೆಗಳ ಮೇಲೆ ಬಿಳಿ ಮಚ್ಚೆ ಆಗ್ತವೆ. ನಂತರ ಕೊನೆಯದಾಗಿ ಹಳದಿಯಾಗಿ ಒಣಗಿ ಕೆಳಗೆ ಬಿದ್ದು ಹೋಗ್ತವೆ. ಸೊ ಇದನ್ನ ನಾವು ನಿರ್ವಹಣೆ ಅಂದ್ರೆ, ಬಾಧೆ ಕಂಡು ಬಂದಲ್ಲಿ 2.5 ಮಿಲಿಲೀಟರ್ ಡೈಕೋಫಾಲ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊ ಇನ್ನು ಮುಂದಿನದಾಗಿ ರಸ ಇರುವ ಒಂದು ಥ್ರಿಪ್ಸ್ ನುಸಿ, ಅದನ್ನು ಬಂದು ಬಾಧೆ ಮಾಡುತ್ತದೆ. ಈ ಹುಳ ಏನಾಗಿರ್ತದೆ, 2-3 ಮಿಲಿಮೀಟರ್ ಉದ್ದವಾಗಿದ್ದು ತಿಳಿ ಕಂದು ಹಳದಿ ಬಣ್ಣವಾಗಿದ್ದು ಬಾಚಣಿಕೆ ಆಕಾರದ ರೆಕ್ಕೆಗಳನ್ನು ಹೊಂದಿರ್ತವೆ. ಹೆಣ್ಣು ಕೆಂಪು ಬಣ್ಣದಾಗಿದ್ದು ತಿಳಿ ಹಳದಿ ಬಣ್ಣದ 40-50 ತತ್ತಿಗಳನ್ನು ಬಿಡಿ ಬಿಡಿಯಾಗಿ ಕುಡಿ ಎಲೆಗಳ ನರಗಳಲ್ಲಿ ಚುಚ್ಚಿ ಇಡುತ್ತವೆ. ಮೊಟ್ಟೆಗಳಿಂದ 5 ದಿನಗಳಲ್ಲಿ ಮರಿಹುಳುಗಳು ಹೊರಬರ್ತವೆ. ನಂತರ 7-8 ದಿನಗಳಲ್ಲಿ ಪ್ರಾಯ ಹಂತಕ್ಕೆ ತಲುಪುತ್ತವೆ. ಮರಿಹುಳುಗಳು ಪ್ರೌಢ ಹುಳುಗಳು ಎರಡೂ ರಸವನ್ನು ಇರುತ್ತವೆ. ಈ ಕೀಟಗಳು ಜೀವನ ಕ್ರಿಯೆ ಮುಗಿಸಲು 15-20 ದಿವಸ ಸಾಕಾಗ್ತದೆ. ಸೊ ಇದನ್ನು ಒಂದು ಪ್ರಮುಖ ಕೀಟ ಅಂತ ಹೇಳಬಹುದು ನಾವು. ಸೊ ಇದರ ನಿರ್ವಹಣೆ ಏನಂದ್ರೆ, ಬಿತ್ತನೆಯಾದ 10 ದಿವಸಗಳ ನಂತರ ಕಾರ್ಬೋಫಿರನ್ 3 G ಹರಳು ಅಥವಾ 4-8 10 G ಹರಳು ಅಂತ 1 ಅಂಗುಲ ಆಳದಲ್ಲಿ ಮಣ್ಣಿನಲ್ಲಿ ಹಾಕಬೇಕಾಗ್ತದೆ. ಬಿತ್ತನೆಯಾದ 3 ವಾರಗಳ ನಂತರ 1.7 ಮಿಲಿಲೀಟರ್ ಡೈಮುಥಿಯೇಟ್ 30 EC, ಇದು ಇಲ್ಲಾಂದ್ರೆ ಇನ್ನೊಂದು 0.5 ಮಿಲಿಲೀಟರ್ ಫಾಸ್ಫಾಮಿಡನ್ 85 WSC ಅಥವಾ 1 ಮಿಲಿಲೀಟರ್ ಮಿಥೈಲ್ ಪ್ಯಾರಥಿಯನ್ 50 EC ಅಥವಾ 1 ಗ್ರಾಂ ಅಸ್ಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಅಂದ್ರೆ ಇಷ್ಟನ್ನ 3-4 ನಾನೇನು ಕೀಟನಾಶಕ ಹೇಳಿದಿನಲ್ಲ ಅದರಲ್ಲಿ ಯಾವ್ದಾದ್ರು ಒಂದು ನಾವು ತಗೊಂಡು ಸ್ಪ್ರೇ ಮಾಡಬೇಕಾಗ್ತದೆ, ಬೆರೆಸಿ ಸಿಂಪಡಣೆ ಮಾಡಬೇಕು. ಅದು ಅಲ್ಲದೇ ನಾಟಿ ಮಾಡಿದ 7-11 ವಾರಗಳ ನಂತರ ಬೆಳೆಯನ್ನು 2.5 ಮಿಲಿಲೀಟರ್ ಡೈಕೋಫಾಲ್ ಅಥವಾ 0.5 ml ಪೆನ್ಪರೋಥ್ರಿನ್ 30 cc ಅಥವಾ 4 gram ಕಾರ್ಬೋರಿಲ್ ಹಾಗೂ 3 gram ನೀರಿನಲ್ಲಿ ಕರಗು ಗಂಧಕ ಬೆರೆಸಿ ಸಿಂಪಡಣೆ ಮಾಡಬಹುದು. ಇದು ಅಲ್ಲದೆ ಇನ್ನೊಂದು ಬಿಳಿ ನೊಣನು ಇಲ್ಲಿ ಬಂದು ಬಾಧೆ ಮಾಡುವಂತದ್ದು. ಇದು ಬಿಳಿ ನೊಣ ಪ್ರೌಢ ಕೀಟಗಳು ಬಿಳಿ ಬಣ್ಣದ ರೆಕ್ಕೆ ಹೊಂದಿರ್ತವೆ, ಸಣ್ಣ ಪತಂಗದ ಹಾಗೆ ಕಾಣುತ್ತವೆ. ತತ್ತಿಗಳು ನೋಡಕ್ಕೆ ಹಳದಿ ಬಣ್ಣದಾಗಿರ್ತವೆ. ಮರಿಹುಳುಗಳು ಗೋಲಾಕಾರವಾಗಿದ್ದು ಹಸಿರು ಬಣ್ಣದಾಗಿರ್ತವೆ. ತತ್ತಿಯಿಂದ ಹೊರಬಂದ ಹುಳು ಎಲೆಗಳ ಕೆಳಭಾಗದಲ್ಲಿ ಕುಳಿತು ರಸವನ್ನು ಹೀರುತ್ತವೆ. ಬಾಧಿತ ಎಲೆಗಳು ಹಳದಿಯಾಗಿ ಮುರುಟುಗೊಳ್ಳುತ್ತವೆ, ಕೆಳಭಾಗದ ಎಲೆಗಳ ಮೇಲೆ ಜಿಗಿ ಬಿದ್ದಿರುತ್ತದೆ. ಸೊ ಈ ಕೀಟವನ್ನು ಬಿಳಿ ನೊಣವನ್ನು ನಾವು ನಿರ್ವಹಣೆ ಮಾಡುವಂತದ್ದು ಏನಂದ್ರೆ 5-8 ನೊಣಗಳು ಪ್ರತಿ ಎಲೆಗಳ ಮೇಲೆ ಕಂಡಲ್ಲಿ ಟ್ರೈಜೋಫಾಸ್ 40 cc ಅಥವಾ ಪ್ರೊಫೆನೋಫಾಸ್ 2 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಸೊ ಬಿಳಿ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಣೆಯಾಗಿರುವುದರಿಂದ ಹಳದಿ ಬಣ್ಣದ ಅಂಟುಬಲೆಯನ್ನು ನಾವು ಇಡುವುದರಿಂದ ನಾವು ಹತೋಟಿ ಮಾಡಬಹುದು. ಡಾಕ್ಟರ್, ತಾವು ಮೆಣಸಿನಕಾಯಿ ಒಳಗ ಮತ್ತು ಟೊಮ್ಯಾಟೊ ಒಳಗ ಯಾವ ರೀತಿ ಕೀಟಗಳು ಬಾಧೆ ಮಾಡ್ತಾವ ಮತ್ತು ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಸಾಮಾನ್ಯವಾಗಿ ಏನು ರಾಸಾಯನಿಕಗಳನ್ನು ಬಳಸಬೇಕು ಅದ್ರ ಬಗ್ಗೆ ತಾವು ಹೇಳಿದ್ರಿ. ಎಲ್ಲೆಲ್ಲಿ ರಾಸಾಯನಿಕಗಳು ತಾವು ಹೇಳಿದ್ರಿ ಅಲ್ಲಿ ಒಂದು ರಾಸಾಯನಿಕವನ್ನ ಬಳಸುವಂತಹದ್ದು ಇರ್ತದ, ಮೇಲ ಮೇಲ ಒಂದೇ ರಾಸಾಯನಿಕವನ್ನ ಬಳಸಬಾರದು ರೈತ ಬಂದವರು, ಅದನ್ನ ಬದಲಾವಣೆ ಮಾಡಿ ಬಳಸೋದ್ರಿಂದ ಏನು ನಿರೋಧಕ ಶಕ್ತಿ ಬೆಳೀತದ ಕೀಟಗಳಲ್ಲಿ ಅದು ಕಡಿಮೆ ಆಗಿ ಒಂದು ನಿರ್ವಹಣೆ ಬಹಳ ಸರಳವಾಗಿ ಆಗ್ತದೆ ಅನ್ನುವಂತಹ ವಿಚಾರ ಇಲ್ಲಿ ಗಮನಿಸಬೇಕು. ಡಾಕ್ಟರ್, ಇಲ್ಲಿ ಒಂದು ವಿಚಾರ ತಮಗೆ ಕೇಳ್ತೀನಿ, ಸಾವಯವ ಕ್ರಮಗಳಿಂದ ಏನಾದರೂ ನಾವು ಕೀಟ ನಿರ್ವಹಣೆ ಮಾಡೋದಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಂತೀರಿ? ಸರ್, ಇಲ್ಲಿ ಮುಖ್ಯವಾಗಿ ಒಂದು ಮುರುಟು ರೋಗ ಅಂತ ಬರ್ತದ, ಯಾರೇ ಆಗ್ಲಿ ಮೆಣಸಿನಕಾಯಿ ಬೆಳೆದ್ರೆ ಬಂದೇ ಬರ್ತದೆ, ಅದರಿಂದ ದೊಡ್ಡ ಬಾಧೆಯಾಗಿ ಎಲ್ಲ ಬಹಳ ಹಾಳಾಗ್ತದೆ ನಾವು ನೋಡುವಂಗೆ. ಅದಕ್ಕೆ ಯಾವುದು ಒಂದು ಮಾರ್ಕೆಟ್ ಅಲ್ಲಿ ಕೀಟನಾಶಕ ನಾವು ಸದ್ಯದ ಒಂದು ಸಿಚುವೇಶನ್ ಅಲ್ಲಿ ಇಲ್ಲ. ನಾವು ಮ್ಯಾಕ್ಸಿಮಮ್ ನ ಎಲ್ಲರಿಗೂ ಹೇಳುವಂತ ಡೈಫೆನ್ಥೆರಾನ್ ಅಂತ ಹೇಳ್ತೀವಿ, ಅದರಿಂದ ನಾವು ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ನಾವು ಇವಾಗ ಕೆಲವರು ರೈತರ ಹೊಲದಲ್ಲಿ ನೋಡಿರುವ ಪ್ರಕಾರ ಗೋ ಕೃಪಾಮೃತ ಅಂತ ಒಂದು ದೇಶೀಯ ಆಕಳಗಳ ಮೂತ್ರದಿಂದ ಮಾಡಿರುವಂತದ್ದು, ಅದನ್ನೇ ಸ್ಪ್ರೇ ಮಾಡೋದ್ರಿಂದ ಈ ನಮ್ಮ ಮೆಣಸಿನಕಾಯಿ ಗಿಡಗಳಿಗೆ ಒಂದು ಇಮ್ಯುನಿಟಿ ನಿರೋಧಕ ಶಕ್ತಿಯನ್ನು ಬಂದ್ಬಿಟ್ಟು ಗಿಡಗಳನ್ನ ಈ ರೋಗದಿಂದ ಸ್ಪೆಷಲಿ ಏನಾಗ್ತದೆ ಇಲ್ಲಿ ಅಂದ್ರೆ ಅದು ನುಸಿಯಿಂದ ಮತ್ತು ರಸ ಇರುವ ಕೀಟಗಳು ಮತ್ತು ವೈರಸ್ಸಿನ 5-6 ಕಾರಣಗಳಿಂದ ಬರುವಂತ ಇದು ರೋಗವಾಗಿದೆ. ಇದು ಮುರುಟು ರೋಗ ಬಂದೇ ಬರ್ತದೆ ಮೆಣಸಿನಕಾಯಿಗೆ. ಅದು ಅಲ್ಲದೆ ಮೆಣಸಿನಕಾಯಿನ ಮಾರ್ಕೆಟ್ ಅಲ್ಲಿ ನೋಡಕ್ಕೆ ಹೋದ್ರೆ ಒಂದು 100-120 ರೂಪಾಯಿ ಕೆಜಿ ಇದ್ದೇ ಇರ್ತದೆ ವರ್ಷ ಎಲ್ಲ. ಇದು ಹಂಗಾಗಿ ಇದು ರೈತರಿಗೆ ಒಂದು ವರ್ಷ ಎಲ್ಲ ಇದು ಯಾವುದೇ ಒಂದು ಸೀಸನ್ ಅಲ್ಲಿ ಹೋದ್ರೂ ಒಳ್ಳೆ ಒಂದು ರೇಟ್ ಬರುವಂತದ್ದು. ಸದ್ಯ ಇರುವ ಒಂದು ಸಿಚುವೇಶನ್ ಅಲ್ಲಿ ಇದೊಂದು ಮುರುಟು ರೋಗ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾವುದೇ ಒಂದು ಕೀಟನಾಶಕದಿಂದ ಅದನ್ನ ಹತೋಟಿಗೆ ಬರುವಂತದ್ದು ಕಂಡೀಷನ್ ನಾವು ಎಲ್ಲೂ ನೋಡ್ತಾ ಇಲ್ಲ. ಇದು ಗೋಕೃಪಾಮೃತ ನಾವು ರೈತರ ಹೊಲದಲ್ಲಿ ನೋಡಿರುವ ಪ್ರಕಾರ ಅದು ಒಳ್ಳೆಯ ಒಂದು ಫಲಿತಾಂಶ ಕೊಡ್ತಾ ಇದೆ. ಇದು ಗೋಕೃಪಾಮೃತ ಅಂತ 2 ml 1 ಲೀಟರ್ಗೆ ಕಲಸಿ ನಾವು ಸಿಂಪಡಣೆ ಮಾಡಿದಾಗ ಇದನ್ನ ಹತೋಟಿಗೆ ತರಬಹುದು. ಈವನ್ ನಾವು ಪಪ್ಪಾಯದಲ್ಲೂ ನಾವು ನೋಡಿದೀವಿ, ಅದ್ರಾಗ ವೈರಸ್ ಡಿಸೀಸ್ ಬಂದು ಪಪ್ಪಾಯ ಎಲ್ಲ ಹಾಳಾಗಿರುವಂತ ನೋಡಿದೀವಿ. ಅಲ್ಲೂ ಇದು ಗೋಕೃಪಾಮೃತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದನ್ನ ನೀವು ಇಲ್ಲಿ ನಮ್ಮ ಬೀದರ್ದಾಗಿ ಕೆಲವು ಜನ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದ್ದಾರೆ, ಅವ್ರ ಕಡೆ ಅವ್ರು ಫ್ರೀಯಾಗಿ ಕೊಡ್ತಾರೆ. ಇದು ಹೇಳ್ಬೇಕಂದ್ರೆ ವಿಜಯ್ ಕುಮಾರ್ ಸೂರ್ಯವಂಶಿ ಅಂತಿದ್ದಾರೆ, ಅವರು ಎಕ್ಸ್ ಸಂಸದ MP ಅವರ ಮಗ ಇದ್ದಾರೆ. ಅವ್ರ ಕಡೆ ಫ್ರೀಯಾಗಿ ಕೊಡ್ತಾ ಇದಾರೆ, ಯಾರಾದ್ರೂ ತಗೋಬಹುದು. ಸೊ ಅದನ್ನ ನೀವು ಅದನ್ನ ತಗೊಂಡ್ಬಿಟ್ಟು ಅದನ್ನ ನೀವು ಇನ್ನೊಂದು ನೀವು ತಯಾರು ಮಾಡ್ಕೊಂಡು ಮತ್ತೆ ಬೇರೆಯವರಿಗೂ ಕೊಡ್ಬಹುದು. ಅವರಂತೂ ಫ್ರೀಯಾಗಿ ಕೊಡ್ತಾ ಇದಾರೆ. ಸೊ ನಾ ಅಲ್ಲಿ ಇಲ್ಲಿ ನೋಡಿದ ಪ್ರಕಾರ ಇದು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಯಾರಿಗ ನೀವು ಕಂಟ್ರೋಲ್ ಆಗ್ತಾ ಇಲ್ಲ ಇದು ಮುರುಟು ರೋಗ, ಅವ್ರನ್ನ ಇದನ್ನ ತಗೊಂಡು ಯೂಸ್ ಮಾಡಬಹುದು ಅಂತ ನಾನು ಒಂದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಡಾಕ್ಟರ್, ಯಾರಾದರೂ ನಿಮಗೆ ಸಂಪರ್ಕ ಮಾಡಬೇಕು ಅಂದ್ರೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ಎಸ್ ಸರ್, ನಮ್ ನಂಬರ್ ಬಂದ್ಬಿಟ್ಟು 9035-62-88-29. ನಿಮ್ಗೆ ಗೋಕೃಪಾಮೃತನೇ ನಿಮ್ಗೆ ಬೇಕು ಅಂತಂದ್ರೆ ಬೀದರ್ಲಿ ಇದಾರೆ ಅವರು. ಇದು ವಿಜಯ್ ಕುಮಾರ್ ಸೂರ್ಯವಂಶಿ ಅಂತ. 9444-8516-71. ಆತ್ಮೀಯರೇ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ಅದನ್ನ ನಾನು ಇನ್ನೊಂದ್ಸಲ ಹೇಳ್ತೀನಿ, ಅದನ್ನ ತಾವು ಬರ್ಕೊಳ್ಬಹುದು. 9005-6-8-2-8-2-9. ಇನ್ನ ವಿಜಯ್ ಕುಮಾರ್ ಸೂರ್ಯವಂಶಿ ಅವರ ನಂಬರ್ ಅನ್ನು ಕೂಡ ಹೇಳಿದ್ದಾರೆ. ಗೋ ಕೃಪಾಮೃತದ ಸಲುವಾಗಿ ತಾವು ಅವರನ್ನ ಸಂಪರ್ಕ ಮಾಡಬಹುದು. ಅವರ ನಂಬರ್ ಹಿಂಗದ: 9448-51-6-1-7-1. ಈ ನಂಬರ್ನ ಸಂಪರ್ಕ ಮಾಡಿ ತಾವು ಗೋ ಕೃಪಾಮೃತವನ್ನ ಪಡ್ಕೊಳ್ಬಹುದು. ಒಳ್ಳೇದು ಡಾಕ್ಟರ್ ರಾಜ್ಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಂಧವರಿಗೆ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗಳಲ್ಲಿ ಬರುವಂತಹ ಕೀಟಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದ್ದೀರಿ. ವಿಶೇಷವಾಗಿ ಸಾವಯವ ಪದ್ಧತಿಯೊಳಗೆ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ಈಗ ನಮಗೆ ಬಹಳ ಒಳ್ಳೆಯ ವಿಚಾರ. ಇದನ್ನ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ: ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಿಂದ ಸಿರಿಧಾನ್ಯ ಬೇಸಾಯದಲ್ಲಿ ಬಿಡುಗಡೆಗೊಂಡಿರುವ ತಾಂತ್ರಿಕತೆಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಅಮಸಿದ್ಧ ಬೆಳ್ಳುಂಡಗಿ, ಅನುವಂಶಿಕ ಮತ್ತು ತಳಿ ಸಂವರ್ಧನಾ ತಜ್ಞರು, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆ, ಹೈದರಾಬಾದ್. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ಅಮಸಿದ್ಧ ಬೆಳ್ಳುಂಡಗಿ, ಅನುವಂಶಿಕತೆ ಮತ್ತು ತಳಿ ಅಭಿವೃದ್ಧಿ ವಿಭಾಗ, ಭಾರತೀಯ ಸಿರಿಧಾನ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಕೃಷಿ ವಿಜ್ಞಾನಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಾನು ಸಿರಿಧಾನ್ಯಗಳ ಸಂಶೋಧನಾ ಚಟುವಟಿಕೆಗಳು ಮತ್ತು ಬಿಡುಗಡೆಗೊಂಡ ಹೊಸ ತಾಂತ್ರಿಕತೆಗಳ ಬಗ್ಗೆ ನಿಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ತಿಳಿಸಲು ಬಯಸುತ್ತೇನೆ. ನಮ್ಮ ಸಂಸ್ಥೆಯು 1986 ಇಸವಿಯಿಂದ ಜೋಳದ ಬೆಳೆ ಮೇಲೆ ಸಂಶೋಧನೆ ನಡೆಸುತ್ತಾ ಇದೆ. 2014 ಇಸವಿಯಿಂದ ಜೋಳದ ಜೊತೆಗೆ ಎಲ್ಲ ಸಿರಿಧಾನ್ಯಗಳ ಮೇಲೆ ಸಂಶೋಧನಾ ಚಟುವಟಿಕೆಗಳು ಶುರು ಮಾಡಿಕೊಂಡಿದೆ. ನಾವು ಜೋಳ, ಸಜ್ಜೆ, ರಾಗಿ, ನವಣೆ, ಸಾಮೆ, ಹರಕ, ಊದಲು, ಕೊರ್ರಲೆ ಮತ್ತು ಬರಗು ಬೆಳೆಗಳ ಮೇಲೆ ಸಂಶೋಧನೆಯನ್ನು ಮಾಡುತ್ತಾ ಇದ್ದೇವೆ. ನಾನು ನಿಮಗೆ ಸಜ್ಜೆ ಮತ್ತು ಬೇರೆ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ. ಸಜ್ಜೆಯನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ನೀರಾವರಿ ಸೌಲಭ್ಯವಿದ್ದರೆ ಬೇಸಿಗೆ ಕಾಲದಲ್ಲೂ ಕೂಡ ಈ ಬೆಳೆಯನ್ನು ಬೆಳೆಯಬಹುದಾಗಿದೆ. ಸಜ್ಜೆಯು ಹೆಚ್ಚಿನ ಉಷ್ಣತೆಯನ್ನು ತಡೆದುಕೊಳ್ಳುವ ಬೆಳೆಯಾಗಿದ್ದು ಮತ್ತು ಕಡಿಮೆ ನೀರಿನ ಒಣ ಪ್ರದೇಶದಲ್ಲಿ ಕೂಡ ಒಳ್ಳೆಯ ಬೆಳೆಯನ್ನು ಬೆಳೆಯಬಹುದು. ಈ ಬೆಳೆಯನ್ನು ಹೆಚ್ಚಾಗಿ ರಾಜಸ್ಥಾನ್, ಗುಜರಾತ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬೆಳೆಯುತ್ತಾರೆ. ನಮ್ಮ ಸಂಸ್ಥೆಯು ಈ ಬೆಳೆಯಲ್ಲಿ ಕೈಗೊಂಡಿರುವ ಸಂಶೋಧನಾ ಚಟುವಟಿಕೆಗಳೆಂದರೆ ಲೈಪೇಸ್ ಎಂಜೈಮ್ನ ಕಾರ್ಯಕ್ಷಮತೆಯನ್ನು ಕಡಿಮೆಗೊಳಿಸಿ ಸಂಸ್ಕರಣೆ ಮಾಡಿಡುವ ಅವಧಿಯನ್ನು ಹೆಚ್ಚಿಸುವುದು, ಹೆಚ್ಚು ಇಳುವರಿ ಕೊಡುವ ಸಂಕೀರ್ಣ ತಳಿಗಳ ಅಭಿವೃದ್ಧಿ, ಹೆಚ್ಚು ಉಷ್ಣತೆಯನ್ನು ತಡೆದುಕೊಳ್ಳುವ ತಳಿಗಳ ಅಭಿವೃದ್ಧಿ, ಹೆಚ್ಚು ಒಣಮೇವು ಅಥವಾ ಹಸಿಮೇವು ಕೊಡುವ ತಳಿಗಳ ಅಭಿವೃದ್ಧಿ, ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣಾಂಶ ಅಥವಾ ಜಿಂಕ್ ಸತುಗಳ ಇರುವ ತಳಿಗಳ ಶೋಧನೆ ಮತ್ತು ದೇಹದಲ್ಲಿ ಐರನ್ ಮತ್ತು ಜಿಂಕ್ಗಳ ಬಳಕೆ ಪ್ರಮಾಣ ಕುರಿತು ಕೂಡ ಸಂಶೋಧನೆ ನಡೆಯುತ್ತಿದೆ. ಈ ಬೆಳೆಯಲ್ಲಿ ಅನೇಕ ಪಬ್ಲಿಕ್ ಮತ್ತು ಪ್ರೈವೇಟ್ ಕಂಪನಿಗಳು ಕೆಲಸ ಮಾಡುತ್ತಿದ್ದು ಒಳ್ಳೆಯ ಇಳುವರಿ ಕೊಡುವ ಅನೇಕ ತಳಿಗಳನ್ನು ಮತ್ತು ಸಂಕೀರ್ಣ ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಅವುಗಳೆಂದರೆ MPMH 17, MPMH 21, ಧನಶಕ್ತಿ. ಈ ಹೈಬ್ರಿಡ್ ತಳಿಗಳು 28-30 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಇಳುವರಿ ಕೊಡುತ್ತವೆ. ಇದರ ಜೊತೆಗೆ 65-80 ಕ್ವಿಂಟಲ್ ಪ್ರತಿ ಹೆಕ್ಟರ್ಗೆ ಒಣ ಮೇವನ್ನು ಸಹ ಕೊಡುತ್ತವೆ. HHB 223, HHB 67, RHB 173, ಇಂಪ್ರೂವ್ಡ್ HHB 67, GHB-905. ಈ ತಳಿಗಳನ್ನು ಹೆಚ್ಚು ಉಷ್ಣವಿರುವ ಪ್ರದೇಶದಲ್ಲಿ ಅಂದರೆ ರಾಜಸ್ಥಾನ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಬೆಳೆಯುತ್ತಾರೆ. ಇನ್ನು ಮುಂದೆ ನಾವು ರಾಗಿಯ ಬಗ್ಗೆ ತಿಳಿದುಕೊಳ್ಳೋಣ. ರಾಗಿ, ಇದನ್ನು ನಾವು ಫಿಂಗರ್ ಮಿಲ್ಲೆಟ್ ಎಂದು ಕರೆಯುತ್ತೇವೆ. ರಾಗಿ ಬೆಳೆಯನ್ನು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬೆಳೆಯಬಹುದಾಗಿದೆ. ಬೇಸಿಗೆ ಕಾಲದಲ್ಲಿ ಹೆಚ್ಚು ನೀರಿನ ಸೌಕರ್ಯವಿದ್ದರೆ ಮಾತ್ರ ಬೆಳೆಯಲು ಹೇಳುತ್ತಾರೆ. ಮುಂಗಾರಿನ ಬೆಳೆಯಲ್ಲಿ ಧಾನ್ಯದ ಮತ್ತು ಮೇವಿನ ಇಳುವರಿ ಹೆಚ್ಚಾಗಿರುತ್ತದೆ. ಈ ಸಿರಿಧಾನ್ಯವು ಸುಮಾರು 110-120 ದಿನಗಳಲ್ಲಿ ಕಟಾವಿಗೆ ಬರುತ್ತದೆ. ಈ ಬೆಳೆಯಲ್ಲಿ 100-112 ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಅವುಗಳಲ್ಲಿ 25-30 ತಳಿಗಳು ಸದ್ಯಕ್ಕೆ ಬೇಡಿಕೆಯಲ್ಲಿವೆ. ಸಿರಿಧಾನ್ಯಗಳ ಸಂಸ್ಥೆಯಲ್ಲಿ IMR ಸಂಸ್ಥೆಯು ವಿವಿಧ ವಿಷಯಗಳ ಮೇಲೆ ಸಂಶೋಧನೆಯನ್ನು ಕೈಗೊಳ್ಳುತ್ತಿದೆ. ಅವುಗಳೆಂದರೆ ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ, ಧಾನ್ಯ ಮತ್ತು ಮೇವು ಕೊಡುವ ಪ್ರಮಾಣವನ್ನು ತಳಿಗಳಲ್ಲಿ ಹೆಚ್ಚಿಸುವುದು, ಬೇರೆ ಬೇರೆ ಆಹಾರ ಪದಾರ್ಥಗಳನ್ನು ತಯಾರಿಸುವುದು ಮೌಲ್ಯವರ್ಧನೆ ಮಾಡುವುದು, ಬೆಳೆಯಲ್ಲಿ ವೈವಿಧ್ಯತೆಯನ್ನು ಹೆಚ್ಚಿಸುವುದು, ತಳಿಗಳಲ್ಲಿ ಕ್ಯಾಲ್ಸಿಯಂ, ಐರನ್ ಮತ್ತು ಜಿಂಕ್ ಸತುಗಳ ಅತ್ಯಧಿಕ ಪ್ರಮಾಣವನ್ನು ತರುವುದು, ರಾಗಿ ಬ್ಲಾಸ್ಟ್ ರೋಗಕ್ಕೆ ನಿರೋಧಕ ತಳಿಗಳನ್ನು ಕಂಡುಹಿಡಿಯುವುದು, ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆಯಲ್ಲಿರುವ ರಾಗಿ ತಳಿಗಳೆಂದರೆ ವಿಎಲ್ 376, ಕೆಎಂಆರ್ 304, ವಿಎಲ್ 352, ಎಂಆರ್ 6, ಜಿಪಿಯು 28, ಜಿಪಿಯು 67, ಸಿಎಫ್ಎಂವಿ 1, ಸಿಎಫ್ಎಂವಿ 2, ಕೆಎಂಆರ್ 301, ಕೆಎಂಆರ್ 340, ಕೆಎಂಆರ್ 340 ಇದು ಬಿಳಿ ರಾಗಿ ತಳಿಯಾಗಿದೆ, ಜಿಪಿಯು 48, ಇವು ಇತ್ಯಾದಿ ತಳಿಗಳು ನಾವು ರಾಗಿ ಬೆಳೆಯಲ್ಲಿ ಅಭಿವೃದ್ಧಿಗೊಳಿಸಿ ಬಿಡುಗಡೆಗೊಳಿಸಿದ್ದೇವೆ. ಈ ತಳಿಗಳು 28 35 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಧಾನ್ಯವನ್ನು ಉತ್ಪತ್ತಿ ಮಾಡಬಲ್ಲ ತಳಿಗಳಾಗಿವೆ. ಜೊತೆಗೆ ಬರುವ ಒಣಮೇವನ್ನು ದನಕರುಗಳಿಗೆ ಉಪಯೋಗ ಮಾಡಿಕೊಳ್ಳಬಹುದು. ಒಣಮೇವು 5-5.5 ಟನ್ಸ್ ಪರ್ ಪ್ರತಿ ಹೆಕ್ಟರ್ಗೆ ದೊರೆಯುತ್ತದೆ. ಇನ್ನು ಮುಂದೆ ನವಣೆ ಬಗ್ಗೆ ತಿಳಿದುಕೊಳ್ಳೋಣ. ನವಣೆಯನ್ನು ನಾವು ಫಾಕ್ಸ್ಟೈಲ್ ಮಿಲ್ಲೆಟ್ ಎಂದು ಕರೆಯುತ್ತೇವೆ. ನವಣೆಯು ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರುವ ಬೆಳೆಯಾಗಿದೆ. ಈ ಬೆಳೆಯನ್ನು ರೈತರು ಮುಂಗಾರಿನ ಬೆಳೆಯಾಗಿ ಬೆಳೆಯುತ್ತಾರೆ. ನವಣೆಯನ್ನು ತೊಗರಿ, ಶೇಂಗಾ, ಎಳ್ಳು, ಕಡಲೆಯಂತಹ ಬೆಳೆಗಳ ಜೊತೆಗೆ ಮಿಶ್ರ ಬೆಳೆಯಾಗಿ ಕೂಡ ಬೆಳೆಯಲಾಗುತ್ತದೆ. ಈ ಬೆಳೆಯು 75-80 ದಿನಗಳ ಅವಧಿಯಲ್ಲಿ ಕಟಾವಿಗೆ ಬರುತ್ತದೆ. ಈ ಬೆಳೆಯ ಕಾಳುಗಳಲ್ಲಿ ಪ್ರೋಟೀನ್ ಅಂಶ ಮತ್ತು ನಾರಿನಂಶ ಹೆಚ್ಚಾಗಿರುತ್ತದೆ. ಪ್ರೋಟೀನ್ ಕ್ವಾಲಿಟಿ ಕೂಡ ಉತ್ತಮವಾಗಿದೆ. ನವಣೆ ಬೆಳೆಯಲ್ಲಿ ನಮ್ಮ ಸಂಸ್ಥೆಯಿಂದ ನಡೆಯುತ್ತಿರುವ ಸಂಶೋಧನಾ ಚಟುವಟಿಕೆಗಳೆಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ, ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿ ಕೊಡುವ ತಳಿಗಳ ಆವಿಷ್ಕಾರ, ಮೌಲ್ಯವರ್ಧಿತ ಆಹಾರ ಪದಾರ್ಥಗಳ ತಯಾರಿಕೆ, ವೈವಿಧ್ಯತೆಯನ್ನು ಹೆಚ್ಚಿಸುವುದು, ಸಿಪ್ಪೆ ತೆಗೆಯುವ ಮಷಿನ್ಗಳ ಆವಿಷ್ಕರಣೆ, ಹೆಚ್ಚು ಸಮಯದವರೆಗೆ ಸಂಸ್ಕರಣೆ ಮಾಡುವ ವಿಧಾನಗಳ ಆವಿಷ್ಕರಣೆ ಇತ್ಯಾದಿ. ಈ ನವಣೆ ಬೆಳೆಯಲ್ಲಿ 28 ತಳಿಗಳನ್ನು ಇಲ್ಲಿಯವರೆಗೆ ಬಿಡುಗಡೆಗೊಳಿಸಲಾಗಿದೆ. ಅವುಗಳಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ತಳಿಗಳೆಂದರೆ SIA 3088, SIA 3156 ಕೃಷ್ಣದೇವರಾಯ, SIA 3085 DHFT 109-3 ಹಗರಿ ನವಣೆ -46 ಈ ತಳಿಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಈ ತಳಿಗಳು 25-28 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುತ್ತವೆ ಮತ್ತು ಕಡಿಮೆ ಅವಧಿಯಲ್ಲಿ ಅಂದರೆ 75-80 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಇನ್ನು ಮುಂದೆ ಹರಕ ಕೋಡೋ ಮಿಲ್ಲೆಟ್ ಎಂದು ಕರೆಯುತ್ತೇವೆ. ಈ ಸಿರಿಧಾನ್ಯವನ್ನು ಮಳೆಗಾಲ ಅಂದರೆ ಮುಂಗಾರಿನ ಬೆಳೆಯಾಗಿ ಬೆಳೆಯಲಾಗುತ್ತದೆ. ಈ ಬೆಳೆಯನ್ನು ಹೆಚ್ಚಾಗಿ ಬುಡಕಟ್ಟು ಜನಾಂಗದವರು ಬೆಳೆಯುತ್ತಾರೆ. ಮಧ್ಯಪ್ರದೇಶದಲ್ಲಿ ಹೆಚ್ಚು ಬೆಳೆಯುತ್ತಾರೆ. ಜೊತೆಗೆ ತಮಿಳುನಾಡು, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಕೂಡ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಈ ಸಿರಿಧಾನ್ಯದ ಕಾಳುಗಳಲ್ಲಿ ನಾರಿನಂಶ ಮತ್ತು ಮ್ಯಾಗ್ನೀಷಿಯಂ ಅಂಶ ಹೆಚ್ಚಾಗಿರುತ್ತದೆ. ಈ ಬೆಳೆಯಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಫಿನಾಲಿಕ್ಸ್ ಕೆಮಿಕಲ್ಗಳ ಪ್ರಮಾಣ ಹೆಚ್ಚಾಗಿರುವುದರಿಂದ ಡಯಾಬಿಟಿಸ್ ಮತ್ತು ಸ್ಟ್ರೆಸ್ ಅಥವಾ ಟೆನ್ಷನ್ ಜಾಸ್ತಿ ತೆಗೆದುಕೊಳ್ಳುವ ವ್ಯಕ್ತಿಗಳಿಗೆ ಉಪಯೋಗವಾಗುತ್ತದೆ. ನಮ್ಮ ಸಂಸ್ಥೆಯು ಈ ಬೆಳೆಯಲ್ಲಿ ಸಂಶೋಧನೆ ನಡೆಸಿದೆ. ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ, ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಬರುವ ತಳಿಗಳ ಅಭಿವೃದ್ಧಿ, 2-3 ಸಾರಿ ಕಟಾವು ಮಾಡಬಲ್ಲ ತಳಿಗಳ ಅಭಿವೃದ್ಧಿ, ಹೀಗೆ ಬೇರೆ ಬೇರೆ ವಿಷಯಗಳ ಮೇಲೆ ಸಂಶೋಧನೆಯು ನಡೆದಿದೆ. ಈ ಬೆಳೆಯಲ್ಲಿ ಬೇಡಿಕೆಯಲ್ಲಿರುವ ತಾಂತ್ರಿಕತೆಗಳೆಂದರೆ JK 76, RK 390-25, TNAU 86, ಇಂದಿರಾ ಕೋಡೋ 1. ಈ ತಳಿಗಳು 115-120 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಈ ತಳಿಗಳು 25-30 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುತ್ತವೆ ಮತ್ತು ಈ ಬೆಳೆಯಲ್ಲಿ ಕೂಡ ಒಣಮೇವನ್ನು ದನಕರುಗಳಿಗೆ ಉಪಯೋಗಿಸಬಹುದು. ಇನ್ನು ನಾವು ಸಾಮೆ, ಇದನ್ನು ಲಿಟಲ್ ಮಿಲ್ಲೆಟ್ ಎಂದು ಕರೆಯುತ್ತೇವೆ. ಈ ಸಿರಿಧಾನ್ಯವನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ಇದನ್ನು ಹೆಚ್ಚಾಗಿ ಮಧ್ಯಪ್ರದೇಶ, ಛತ್ತೀಸ್ಗಢ, ತಮಿಳುನಾಡು, ಕರ್ನಾಟಕ, ಒಡಿಶಾ, ಆಂಧ್ರಪ್ರದೇಶ, ಜಾರ್ಖಂಡ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಬೆಳೆಯುತ್ತಾರೆ. ಈ ಸಿರಿಧಾನ್ಯವು ಕೂಡ ನಾರಿನಂಶ ಮತ್ತು ಕಬ್ಬಿಣದ ಅಂಶಗಳಲ್ಲಿ ಉತ್ತಮವಾಗಿದ್ದು ಡಯಾಬಿಟಿಸ್ ಪೇಷಂಟ್ಗಳಿಗೆ ಉತ್ತಮ ಆಹಾರವಾಗಿದೆ. ಈ ಬೆಳೆಯಲ್ಲಿ ನಾವು ಅಂದರೆ IIMR ಸಂಸ್ಥೆಯು ಸಂಶೋಧನೆ ನಡೆಸಿದೆ. ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ, ಮಳೆಯಾಶ್ರಿತ ಪ್ರದೇಶದಲ್ಲಿ ಕಡಿಮೆ ನೀರಿನಲ್ಲಿ ಹೆಚ್ಚು ಇಳುವರಿಯನ್ನು ಕೊಡುವ ತಳಿಗಳ ಅಭಿವೃದ್ಧಿ, ಸುಳಿಕೊರಕ ಮತ್ತು ಕಾಂಡಕೊರಕ ಕೀಡೆಗಳಿಗೆ ನಿರೋಧಕ ತೋರಿಸುವ ತಳಿಗಳ ಅಭಿವೃದ್ಧಿ, ಹೀಗೆ ಮುಂತಾದ ವಿಷಯಗಳ ಮೇಲೆ ಸಂಶೋಧನಾ ಚಟುವಟಿಕೆಗಳು ನಡೆದಿವೆ. ಈ ಬೆಳೆಯಲ್ಲಿ ಬಿಡುಗಡೆಗೊಂಡ ತಾಂತ್ರಿಕತೆಗಳೆಂದರೆ BL 4, BL 6, JK 4, GV 2 ಓಎಲ್ಎಂ 203 ಡಿಎಚ್ಎಲ್ಎಂ 36-3 ಈ ತಳಿಗಳು 95-100 ದಿನಗಳಲ್ಲಿ ಕಟಾವಿಗೆ ಬರುತ್ತವೆ. ಪ್ರತಿ ಹೆಕ್ಟರ್ಗೆ 20-25 ಕ್ವಿಂಟಲ್ಸ್ ಧಾನ್ಯದ ಇಳುವರಿಯನ್ನು ಕೊಡುತ್ತವೆ. ಈ ಬೆಳೆಯಲ್ಲೂ ಕೂಡ ನಾವು ಒಣ ಮೇವನ್ನು ದನಕರುಗಳಿಗೆ ಉಪಯೋಗಿಸಬಹುದಾಗಿದೆ. ಇನ್ನು ಮುಂದೆ ನಾವು ಬಾರ್ನ್ಯಾರ್ಡ್ ಮಿಲ್ಲೆಟ್ ಅಂದರೆ ಊದಲು, ಕನ್ನಡದಲ್ಲಿ ನಾವು ಇದನ್ನು ಊದಲು ಎಂದು ಕರೆಯುತ್ತೇವೆ, ಈ ಬೆಳೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಸಿರಿಧಾನ್ಯವನ್ನು ಮಳೆಗಾಲದಲ್ಲಿ ಬೆಳೆಯಲಾಗುತ್ತದೆ. ಹೆಚ್ಚಾಗಿ ಉತ್ತರಾಖಂಡ್, ತಮಿಳುನಾಡು, ಆಂಧ್ರಪ್ರದೇಶ್, ಹಿಮಾಚಲ ಪ್ರದೇಶ್ ರಾಜ್ಯಗಳಲ್ಲಿ ಈ ಬೆಳೆಯನ್ನು ಬೆಳೆಯಲಾಗುತ್ತಿದೆ. ಈ ಸಿರಿಧಾನ್ಯವು ಉತ್ತಮವಾದ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮೇವನ್ನು ಸಹ ಕೊಡುತ್ತದೆ. ಈ ಬೆಳೆಯಲ್ಲಿ ನಾರಿನಾಂಶ ಹೇರಳವಾಗಿದ್ದು ಕಬ್ಬಿನಾಂಶ ಮತ್ತು ಜಿಂಕ್ ಸತುಗಳ ಅಂಶ ಕೂಡ ಹೆಚ್ಚಾಗಿದೆ. ಜೊತೆಗೆ ವಿಟಮಿನ್ಸ್ಗಳಾದ ನಿಯಾಸಿನ್, ರೈಬೋಫ್ಲಾವಿನ್ ಮತ್ತು ಫೋಲಿಕ್ ಆಸಿಡ್ಗಳ ಅಂಶವೂ ಹೆಚ್ಚಾಗಿರುತ್ತದೆ. ನಮ್ಮ ಸಂಸ್ಥೆಯು ಬೇರೆ ಬೇರೆ ವಿಷಯಗಳ ಮೇಲೆ ಸಂಶೋಧನೆ ನಡೆಸುತ್ತಿದೆ. ಅವುಗಳೆಂದರೆ ಹೆಚ್ಚು ಇಳುವರಿ ಕೊಡುವ ತಳಿಗಳ ಅಭಿವೃದ್ಧಿ, ಸುಳಿ ಕೊರಕ ಮತ್ತು ಕಾಂಡ ಕೊರಕ ಹುಳುಗಳಿಗೆ ನಿರೋಧಕ ತೋರುವ ತಳಿಗಳ ಅಭಿವೃದ್ಧಿ, ಬೇರೆ ಬೇರೆ ಆಹಾರ ಪದಾರ್ಥಗಳ ತಯಾರಿಕೆ, ಹೆಚ್ಚು ಮೇವು ಕೊಡುವ ತಳಿಗಳ ಅಭಿವೃದ್ಧಿ, ಸಿಪ್ಪೆಯನ್ನು ಸುಲಿದು ಹೆಚ್ಚಿನ ಪ್ರಮಾಣದಲ್ಲಿ ಕಾಳನ್ನು ಕೊಡುವ ಮಷಿನ್ಗಳ ತಯಾರಿಕೆ, ತಳಿಗಳಲ್ಲಿ ಹೆಚ್ಚಿನ ಧಾನ್ಯ ಮತ್ತು ಮೇವು ಎರಡೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಡುವ ತಳಿಗಳ ಅಭಿವೃದ್ಧಿ, ಒಳ್ಳೆಯ ಗುಣಮಟ್ಟದ ಮೇವಿನ ತಳಿಗಳ ಅಭಿವೃದ್ಧಿ, ಹೆಚ್ಚು ಉಪ್ಪಿನಾಂಶ ಅಥವಾ ಸವಳು ಭೂಮಿಯಲ್ಲಿ ಬೆಳೆಯಬಲ್ಲ ತಳಿಗಳ ಅಭಿವೃದ್ಧಿ, ಇವುಗಳು ಬೇರೆ ಬೇರೆ ವಿಷಯಗಳಾಗಿದ್ದು ಈ ವಿಷಯಗಳ ಮೇಲೆ ನಮ್ಮ ಸಂಸ್ಥೆಯು ಸಂಶೋಧನೆಯನ್ನು ನಡೆಸುತ್ತಿದೆ. ಈ ಬೆಳೆಯಲ್ಲಿ ಬಿಡುಗಡೆಗೊಂಡ ತಾಂತ್ರಿಕತೆಗಳೆಂದರೆ ಡಿಎಚ್ಬಿಎಂ 93-3, ಡಿಎಚ್ಬಿಎಂ 23-3, ವಿಎಲ್ 207, ವಿಎಲ್ 172, ಎಂಡಿಯು 1, ಕೋ 1, ಕೋ 2, ಕೆ 1, ಕೆ 2 ಇತ್ಯಾದಿ ತಳಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಈ ತಳಿಗಳು 25-30 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುತ್ತವೆ. ಇದರ ಜೊತೆಗೆ 5-7 ಟನ್ಸ್ ಪ್ರತಿ ಹೆಕ್ಟರ್ಗೆ ಒಣ ಮೇವು ಸಹ ದೊರೆಯುತ್ತದೆ. ಇನ್ನು ಮುಂದೆ ನಾವು ಬರಗು ಅಂದರೆ ಪ್ರೋಸೋ ಮಿಲೆಟ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಿರಿಧಾನ್ಯವು ಮಳೆಗಾಲದಲ್ಲಿ ಮತ್ತು ನೀರಿನ ಸೌಲಭ್ಯವಿದ್ದರೆ ಬೇಸಿಗೆ ಕಾಲದಲ್ಲಿಯೂ ಕೂಡ ಹೆಚ್ಚಾಗಿ ಬೆಳೆಯಬಹುದು. ಈ ಸಿರಿಧಾನ್ಯದಲ್ಲಿ ಪ್ರೋಟೀನ್ ಅಂಶ ಅತಿ ಹೆಚ್ಚಾಗಿರುತ್ತದೆ, ಅಂದರೆ 14-18% ಪ್ರೋಟೀನ್ ದೊರೆಯುತ್ತದೆ. ಈ ಬೆಳೆಯು ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ 60-70 ದಿನಗಳಲ್ಲಿ ಕಟಾವಿಗೆ ಬರುವ ಬೆಳೆಯಾಗಿದೆ. ಮೊದಲು ಹೇಳಿದ ಸಿರಿಧಾನ್ಯಗಳಂತೆ ಈ ಬೆಳೆಯಲ್ಲಿ ಕೂಡ ಹೆಚ್ಚು ಇಳುವರಿ ಕೊಡುವ ಮತ್ತು ಕಡಿಮೆ ನೀರಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡಬಲ್ಲ ತಳಿಗಳ ಅಭಿವೃದ್ಧಿಯಲ್ಲಿ ಸಂಶೋಧನೆಗಳು ನಡೆದಿವೆ ಮತ್ತು ಸುಳಿ ಕೊರಕ ಅಥವಾ ಕಾಂಡ ಕೊರಕ ಕೀಡೆಗಳಿಗೆ ನಿರೋಧಕ ಒಡ್ಡುವ ತಳಿಗಳ ಅಭಿವೃದ್ಧಿಯತ್ತ ಕೂಡ ಚಟುವಟಿಕೆಗಳು ನಡೆದಿವೆ. ಈ ಬೆಳೆಯಲ್ಲಿ ಬಿಡುಗಡೆಗೊಂಡ ತಾಂತ್ರಿಕತೆಗಳೆಂದರೆ ಜಿಪಿಯುಪಿ 21, ಜಿಪಿಯುಪಿ 8, ಟಿಎನ್ಎಯು 164, ಟಿಎನ್ಎಯು 145. ಈ ತಳಿಗಳು 20-22 ಕ್ವಿಂಟಲ್ಸ್ ಪ್ರತಿ ಹೆಕ್ಟರ್ಗೆ ಇಳುವರಿಯನ್ನು ಕೊಡುತ್ತವೆ. ಇದು ಅತಿ ಕಡಿಮೆ ಅವಧಿಯಲ್ಲಿ ಬರುವ ಬೆಳೆಯಾಗಿದ್ದರಿಂದ ನಮ್ಮ ಹತ್ತಿರ ಕಡಿಮೆ ನೀರಿನ ಸೌಲಭ್ಯವಿದ್ದರೆ 2-3 ಸಾರಿ ನೀರು ಕೊಡುವ ಸೌಕರ್ಯವಿದ್ದರೆ ಅಂತ ಸ್ಥಿತಿಯಲ್ಲಿ ಪ್ರೋಸೋ ಮಿಲೆಟ್ ಅಂದರೆ ಬರಗು ಬೆಳೆಯನ್ನು ಬೆಳೆಯುವುದು ಬಹು ಸೂಕ್ತವಾಗಿದೆ. ಇಲ್ಲಿಗೆ ನಾವು ಸಜ್ಜೆ ಮತ್ತು ಬೇರೆ ಸಿರಿಧಾನ್ಯಗಳಲ್ಲಿ ಬಿಡುಗಡೆಗೊಂಡಂತಹ ತಾಂತ್ರಿಕತೆಗಳ ಬಗ್ಗೆ ಮತ್ತು ಅವುಗಳಲ್ಲಿ ನಡೆಯುತ್ತಿರುವ ಸಂಶೋಧನಾ ಚಟುವಟಿಕೆಗಳ ಬಗ್ಗೆ ಇಲ್ಲಿಯವರೆಗೆ ತಿಳಿದುಕೊಂಡಿದ್ದೇವೆ. ಎಲ್ಲ ರೈತರಿಗೆ ನನ್ನ ನಮಸ್ಕಾರಗಳು ಮತ್ತು ಧನ್ಯವಾದಗಳು. छोटे धंधे या बड़े कामों में फूलों के पॉली हाउस सब्जियों के बागानों में सोलर बदल रहा है रात को उजालों में फाइनेंशियल इंक्लूजन से टेक्निकल रेवोल्यूशन हर जगह जमा रहा है पावर गांव देश की मुख्य धारा से जोड़ रहा है नाबार्ड गांव बढ़े तो देश बढ़े चल पड़े हैं गांव चल पड़ा इंडिया इंडिया ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ